ಇವಾಗ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ, ವೇಟ್ ಮಾಡಬೇಕು, ಅದು ಸ್ಯಾಂಕ್ಷನ್ ಆದಾಗ ಮಾಡ್ತಾರೆ. ಒಟ್ಟು ಯಾವುದೇ ರೈತರು ಜಮೀನನ್ನು ಬಿಡೋದಿಲ್ಲ, ಬಿಡೋದಿಲ್ಲ. ಯಾವ ವ್ಯಾಪ್ತಿ ಸೆಲೆಕ್ಟ್ ಆಗುತ್ತೆ ಯಾವುದೇ ರೈತರು ಬಿಡೋದಿಲ್ಲ. ಕರ್ನಾಟಕ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್. ಗುರುರಾಜ್ ಅವರಿಗೆ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಒಂದು ಎರಡು ಪ್ರಶ್ನೆ ಇದ್ವಿ ಸರ್. ಹೇಳಿ. ಸಾಯಿಲ್ ಇರಿಗೇಷನ್ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು? ಸಾಯಿಲ್ ಇರಿಗೇಷನ್ ಇಷ್ಟು ಇದು ಆಗ್ತಿರ್ತದಲ್ಲ ಸಾಯಿಲ್ ಒಂದು. ಎರಡನೇದು ಸಾವಯವ ಕೃಷಿ ನ್ಯಾಚುರಲ್ ಗೊಬ್ಬರ ತೋಟಗಾರಿಕೆಗೆ ಅಪ್ಲೈ ಮಾಡಬಹುದೇನ್ರಿ? ತೋಟ ಬೆಳಿಲಿಕ್ಕೆ ಉಪಯೋಗ ಮಾಡಬಹುದೇನ್ರಿ? ಎರಡು ಪ್ರಶ್ನೆ ಇದೆ. ಅದು ನಿಮ್ದು ಕೇಳ್ತಾ ಇರೋ ಪ್ರಶ್ನೆ ಎರಡು ಸರ್ ಸಮಂಜಸ. ಇವತ್ತಿನ ಕಾರ್ಯಕ್ರಮಕ್ಕಿಲ್ಲ, ಆದ್ರೂ ಮೇಡಮ್ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಸರ್. ಸಾಯಿಲ್ ಎರೋಜನ್ ಹೆಂಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನ ನಾನು ಹೇಳ್ತೀನಿ. ಈಗ ತಮ್ಮ ಹೊಲಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡೋದು, ಅಲ್ಲಿ ಅಲ್ಲಿ ಕೃಷಿ ಅರಣ್ಯ ಬೆಳೆಗಳನ್ನ ನೀವು ಹಾಕಿ ಪ್ರೋತ್ಸಾಹ ಮಾಡ್ಕೋ ಬೆಳಿಬೇಕು. ಯೂಸ್ವಲಿ ಏನ್ ಮಾಡ್ತೀವಿ, ರೈತರು ಯಾಂತ್ರೀಕರಣ ಮಾಡ್ತಾ ಇದ್ರೆ ಆಳುಗಳು ಸಿಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಆದಷ್ಟು ಬೆಳೆಗಳನ್ನ ಮಾತ್ರ ಬೆಳ್ಕೊತಾ ಇದ್ದೀರಾ. ಬೇರೆ ಬೇರೆ ರೀತಿಯ ವಿವಿಧ ಜಾತಿ ಗಿಡಗಳನ್ನ ಬೆಳ್ಕೊಳ್ತಾ ಇಲ್ಲ, ಅದನ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು. ಈ ತರ ಏನಾದ್ರು ಮಾಹಿತಿ ನೀವು ಮಾಡ್ಕೊಂಡ್ರೆ ಎರೋಜನ್ ಪ್ರಿವೆಂಟ್ ಆಗುತ್ತೆ. ನೀವೇನ್ ಹೇಳ್ತಿದ್ದೀರಿ, ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಈ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ನನಗೆ ಇಲ್ಲ, ಅದನ್ನ ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ಇವತ್ತಿನ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ನಮಸ್ಕಾರ ಸರ್. ಪ್ರಶ್ನೆ ಅಷ್ಟು ಸಂಕ್ಷಿಪ್ತವಾಗಿ ಕೇಳಿ ನೀವು. ನಮಸ್ಕಾರ ಸರ್. ನಮಸ್ಕಾರ ಅಲ್ಲ, ನೀವು ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ. ಮಾನಸೆಟ್ಟು ಮಾಡೋ ನಮಸ್ಕಾರಗಳು ಗುರುಗಳೇ. ನೀವು ಪ್ರಶ್ನೆ ಕೇಳಿ ಬೇಗನೆ. ಸರ್, ಈಗ ಸಮೀಕ್ಷೆ ಮಾಡ್ತಿರಲ್ಲ, ಬೆಳೆ ಇದ್ದಾಗ ಮಾಡ್ತಿರಲ್ಲ, ಬೇಸ್ಕಟ್ಟಲ್ಲಿ ಮಾಡ್ತಿರೋ ಅಂತ ನನ್ನ ಪ್ರಶ್ನೆ ಗುರುಗಳೇ. ಸರ್, ತಾವು ಯಾವ ತಾಲೂಕಿಂದ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೈಸೂರು ಜಿಲ್ಲೆ ತೀನರ್ಸೀಪುರ ತಾಲೂಕಿಂದ. ಸದ್ಯ ಮೈಸೂರು ಜಿಲ್ಲೆ ತೀನರ್ಸೀಪುರ ಕಾರ್ಯಕ್ರಮ ತಾಲೂಕಲ್ಲಿ ಈ ಕಾರ್ಯಕ್ರಮ ಇಲ್ಲ. ಸೊ ಆದ್ದರಿಂದ ಈ ಮುಂದೆ ಕಾರ್ಯಕ್ರಮ ಮಾಡಿದಾಗ ತಾಲೂಕಿನಾದ್ಯಂತ ಮಾಡ್ತಾರೆ, ತಮಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಸಂತೋಷ ಮೇಡಮ್. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹುಣ್ಣವಳ ಗ್ರಾಮದಿಂದ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ವಿಜಯದಶಮಿ ಎಲ್ಲ ಧನ್ಯವಾದ ಶುಭಾಶಯಗಳನ್ನು ತೋರಿಸ್ತೇವೆ. ನಿಮ್ ಹೆಸರು ಎಲ್ಲ ಬಿಟ್ರಿ, ನೀವು ನಿಮ್ ಹೆಸರು ಬಿಟ್ರಲ್ಲ. ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ಅವರ, ಗ್ರಾಮ ಹುಣ್ಣವಳ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ. ಆಯ್ತು ಆಯ್ತು, ಪ್ರಶ್ನೆ ಕೇಳಿ. ನೋಡ್ರಿ ನಮಸ್ಕಾರ. ಮತ್ತು ಈಗ ಮಣ್ಣು ಆರೋಗ್ಯ ಚೀಟಿ ನಮ್ಗೆ ಹೋಗಿ ಕೇಳ್ಬಹುದ್ರಿ, ಅಲ್ಲಿ ಕೃಷಿ ಇಲಾಖೆ ಕೇಳ್ಬಹುದು ಕೇಳ್ಬಹುದ್ರಿ? ಅಲ್ಲ, ಈಗ ನಮ್ದು ಇದು ಕಾರ್ಯಕ್ರಮದ ವಿಷಯ. ನಿಮ್ಮ ಹೊಲದಾಗ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದ್ರ ಕುರಿತು ಇರುತ್ತೆ. ನಿಮ್ಮ ಹೊಲದಾಗ ಸರ್ವೆ ಮಾಡಕ್ ಬರ್ತಾರ, ಒಂದು ಸಮೀಕ್ಷೆ ಮಾಡಕ್ ಬರ್ತಾರ, ಸರ್ಕಾರದ ಪರವಾಗಿ ಬರ್ತಾರೇನ್ರಿ? ತಿಕೋಟ ಗ್ರಾಮದಲ್ಲಿ ನಾನು ಹೇಳ್ತೀನಿ ಸರ್ ಅವ್ರಿಗೆ ಸ್ವಲ್ಪ. ನಮಸ್ಕಾರಗಳು. ಈಗ ತಿಕೋಟ ತಾವೇನು ಇದ್ದೀರಿ ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅವರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಒಂದು LRI ಸಮೀಕ್ಷೆ ಆಗಿದೆ ಅಲ್ಲಿ, ಸೊ ಅದಕ್ಕೆ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರ್ತದೆ. ಪಡ್ಕೋಬಹುದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಭೇಟಿ ಮಾಡಿ ನಾವು ಕರೆ ನಂಬರ್ ಹೇಳಿ ಪಡ್ಕೋಬಹುದು. ನೀವು ಅಲ್ಲಿ ಹೋಗಿ ಇತರೆ ವಿವರಗಳನ್ನ ನೀಡಬೇಕು, ಯಾಕೆಂದ್ರೆ ರೈತರು ಇಲ್ಲಿ ಕಾಯ್ತಾ ಇರ್ತಾರಲ್ಲ ಮುಂದಿನವರು. ಸೊ ಹತ್ತಿರದ ರೈತ ಸಂಪರ್ಕ ಹೋಗಿ ನೀವು ಭೇಟಿ ಮಾಡಿ ಫಸ್ಟ್. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋ ವಿಷಯ ಇರುತ್ತೆ. ಹೆಸರು ಸರ್ ಎಲ್ಲಿಂದ? ರೆಡಿ ಸೆಟ್ ದೂರ ಇಡಿ. ಹಲೋ ಕೃಷಿ ರಂಗ ನೇರ ಪ್ರಸಾರ. ಹೆಸರು ಸರ್ ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥನ ಸರ್. ಓಕೆ, ಈಗ ಕೆಪ್ರಶ್ನೆ ಕೇಳಿ ನಿಮ್ದು. ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಸರ್ ನಮ್ ಪ್ರಶ್ನೆ ಏನಿದೆ ಸರ್, ಭೂಮಿಯ ಭೌತಿಕ ಹೌದು, ನಿಮ್ ಭೂಮಿ ಹೊಲದಲ್ಲಿ ಏನೇನ್ ಮಣ್ಣು ಇರ್ತದೆ ಅದ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್. ಈಗ ತಾವು ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದೀರಾ, ಭೌತಿಕ ಗುಣಲಕ್ಷಣಗಳನ್ನ ತಿಳಿಸ್ಕೊಡ್ತೀರಾ ಅಂತ. ಈ ಸರ್ವೆ ಮುಖಾಂತರ ನಾವು ಆಕ್ಚುಲಿ ಈ ಸರ್ವೆ ಎರಡು

ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈದ್ಯರಂತೆ ಮಾಲೆಯ ಧರಿಸಿದ ಕೊರಳಲಿ ವೈದ್ಯನಂತೆ ಮಾಲೆಯ ಧರಿಸಿದ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದು ಗೋಕುಲ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರದ್ರಿ ಉಡುಪಿಯ ಕೃಷ್ಣ ಜಗದೋದಾರದ್ರಿ ಉಡುಪಿಯ ಕೃಷ್ಣ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಯಾರಿಗೆ ಯಾರಿಲ್ಲ ಕೆರವಿನ ಸಂಸಾರ ಯಾರಿಗೆ ಯಾರಿಲ್ಲ ಕೆರವಿನ ಸಂಸಾರ ಯಾರಿಗೆ ಯಾರಿಲ್ಲ ಕೆರವಿನ ಸಂಸಾರ ಯಾರಿಗೆ ಯಾರಿಲ್ಲ ಕೆರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಬಾಯಾರಿತುವೆಂದ ಬಾವಿ ನೀರಿಗೆ ಬೋದೆ ಬಾಯಾರಿತುವೆಂದ ಬಾವಿ ನೀರಿಗೆ ಬೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಬೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಬೋದೆ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬಾತಿ ಬರಿದಾಯ್ತು ಹರಿಯೇ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಬೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಬೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಬೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಬೋದೆ ಮರಬಗಿ ಶಿರದ ಮೇಲೆ ರಗಿತು ಹರಿಯೇ ಮರಬಗಿ ಶಿರದ ಮೇಲೆ ರಗಿತು ಹರಿಯೇ ಮರಬಗಿ ಶಿರದ ಮೇಲೆ ರಗಿತು ಹರಿಯೇ ಮರಬಗಿ ಶಿರದ ಮೇಲೆ ರಗಿತು ಹರಿಯೇ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲೊಳಗಿದ್ದ ಶಿಶುವೋ ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವೋ ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವೋ ಮಾಯವಾಯ್ತು ಹರಿಯೇ ತೊಟ್ಟಿಲೊಳಗಿದ್ದ ಶಿಶುವೋ ಮಾಯವಾಯ್ತು ಹರಿಯೇ ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಹನ್ನೆರಡು ವರುಷಕ್ಕೆ